ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 6:51. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುರ. ಯಾವಾಗಲೂ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ಲುವ ನಿಮ್ಮ ಎಲ್ಐಸಿ ನಮ್ಮೆಲ್ಲರ ಎಲ್ಐಸಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 68ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋರಣ ಹುರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಬಳಿಕ ಕೃಷಿಲೋಕ, ಆನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ತೋರಣ ಹುರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಜಯಣ್ಣ. ಚಂದ್ರಣ್ಣ. ಅಲ್ಲಕ್ಕಯ್ಯ. ಕಮಲಕ್ಕ. ಹೇಳಣ್ಣ. ನಿಂದೇನು ಹೇಳ್ಬಿಡಪ್ಪ. ಅಲ್ಲಕ್ಕಯ್ಯ, ನಾನು ಮಾತಾಡ್ತಾ ಇವನಿ, ಅದೇನ ಕಮಲಕ್ಕ ಕಂಡ ತಕ್ಷಣ ಕಮಲಕ್ಕೋ ಅಂತಿದ್ದಲ್ಲ. ಅಲ್ಲಿ ಕಣ್ಣ, ನಾನು ನಿನ್ ನಮ್ಮನೆ ಜಗತಿ ಮೇಲೆ ಕುಂತಿದ್ದ. ನಾನು ದೂರದಿಂದ ನೀನ್ ಇಲ್ಲಿ ಕುಂತವನಲ್ಲ, ಇಷ್ಟ ಬೇಗ ಬಂದ್ಬಿಟ್ಟವನ್ ಇವತ್ತು ಅನ್ಕೊಂಡೆ. ನಂಗೆ ಜಯಣ್ಣ ಕಾಣ್ಲಿಲ್ಲ. ಅಲ್ಲಕವ್ವ, ಮೊಬ್ಬು ಕವಿಯಕ್ಕಿಂತ ಮುಂಚೆಯೇ ಬಂದು ಕುಂತ್ಕೊಂಡ್ಬಿಟ್ಟಿ ನಾನು. ಒಳ್ಳೇದಾಯ್ತು ಜಯಣ್ಣ, ಅದೆಲ್ಲ ಪ್ಯಾಟಾಗ್ ಹೋಗವನೆ ಅಂತ ಕಾಳಣ್ಣ ಹೇಳ್ದ. ಅದ್ ಯಾಕೆ ಹೋಗಿದ್ದನು, ಏನು ಏನ್ ತಂದನು ಅಂತ ಅನ್ಕೊಂಡು ನಾನು ಕಾಯ್ತಾ ಇವ್ನಿ. ತಂದಿರುದಲ್ಲ, ಇವತ್ತು ಒಂದು ಫಂಕ್ಷನ್ಗೆ ಹೋಗಿದ್ದೆ. ಫಂಕ್ಷನ್? ಪ್ಯಾಟ ಪ್ಯಾಟೆ ತಕ್ಕೆ ಹೋಗಿದ್ದೆ ಅಂತ ಅನ್ಕೊಳಪ್ಪ. ಅಲ್ಲಿ ತಡಿಯೋ, ಹೇಳ್ತೀನಿ ಕೇಳಿ ನಿಮ್ ಬರೀ ಆತರ ನಿಂದು. ಅಲ್ಲಿ ಉಣ್ಣಕ್ಕಿಕ್ಕಿದ್ರ ಏನಪ್ಪ, ಮೊದಲಿಗೆ ಬಾಳೆ ಎಲೆ ಹಾಕಿದ್ರ, ಆಮ್ಯಾಕೆ ಅದ್ರ ಮ್ಯಾಕೆ ಏನ್ ತರ್ತಾರ ಅವ್ರಿ ಅಡುಗೆಗಳು. ಆಮೇಲೆ ಅಲ್ಲಿ ಯಾರೋ ಒಬ್ರು ಪುಣ್ಯ ತುಂಬರು ಬಂದು ನಿಂತ್ಕೊಂಡು ಹೇಳಿದ್ರ, ಈಗ ನೋಡಿ ನಮ್ಮ ಕಡೆಗಳಲ್ಲಿ ಊಟವ ಬಡಿಸೋದು ಹಿಂಗೆ ಅಂದ್ರೆ, ಮೊದಲೊಂದು ಬಾಳೆ ಎಲೆಯ ಹಾಕಿ, ಅದ್ರ ಹಸಿರು ಬಣ್ಣ ಬಾಳೆ ಎಲೆ, ಅದ್ರ ಮ್ಯಾಕೆ ಬೆಳ್ಳಗಿರೋ ಅನ್ನ, ಅದ್ರ ಮ್ಯಾಕೆ ಇದು ಏನು ಹಳದಿ ಕಲರ್ ಆಗಿರೋ ಬ್ಯಾಳೆದು ಏನೋ ತೊವೇನೋ ಏನೋ ಹಾಕ್ತಾರೆ, ಆಮೇಲೆ ಚಿನ್ನದ ಬಣ್ಣ ಇರುವಂತ ತುಪ್ಪ, ಆಮೇಲೆ ಅದೆಂತದ ಉಳಿಯನ್ನ ಅದೇ ಬೇರೆ ಬಣ್ಣ, ಪಲ್ಲಿಗಳು ಒಂದೊಂದು ಬಣ್ಣ, ಪಾಯಸ ಒಂದು ಬಣ್ಣ. ಹಿಂಗೆ ಇದನ್ನೆಲ್ಲ ನೋಡಿದಾಗ ಏನಾಯ್ತದಂತೆ, ಮನಸ್ಸಂಗೆ ಹಸು ಜಾಸ್ತಿ ಆಯ್ತದಂತೆ. ಒಂದು ಈ ಬಣ್ಣದ ಇದು ಏನು ಒಟ್ಟಿಗೆ, ಆಮೇಲೆ ಹಿಂಗೆ ಯಾಕೆ ಹಾಕ್ತಾರಂತೆ ಅಂದ್ರೆ, ಇಷ್ಟೆಲ್ಲ ಅವೇ ತಿನ್ನಕ್ಕೆ, ನೋಡ್ಕ ತಿನ್ನಿ ಅಂತ ಅಂದ್ರೆ, ನಿಮ್ಗೆ ಯಾವ್ದು ಬೇಕೋ ಅದ್ನ ಹಾಕಿಸ್ಕೊಳ್ಳಿ ಅಂತ. ಮುಂಚೆ ಎಲ್ಲ ಮಾತಾಡಂಗಿತ್ತಿಲ್ವಲ್ಲಪ್ಪ ಬಡಿಸ್ಕೊ ಬರೋರು, ಅವಾಗ ನೋಡಿ ಇಷ್ಟೆಲ್ಲ ಅದೇ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕಿಸ್ಕ ತಿನ್ನಿ ಚೆನ್ನಾಗಿ. ನೀನ್ ಯಾವ್ದು ಹಾಕಿಸ್ಕೊಂಡಿಯಪ್ಪ? ಹಂಗಲ್ಲ, ನನ್ಗೆ ಈ ಡಾಕ್ಟರ್ ಒಬ್ರು ಹೇಳ್ತಾ ಇದ್ರು ಕಣೆ, ಈಗ ಏನಾಗದೆ ಮನ್ಸನ್ಗೆ ಪೋಷಕಾಂಶದ ಕೊರತೆಯ ಜಾಸ್ತಿ ಅಂತ. ಮನ್ಸ ಸರಿಯಾಗಿ ಆಹಾರವ ತಿಂದೆ, ಯಾವುದೋ ಒಂದೇ ಆಹಾರ ತಿನ್ಕೊಂಡು ಯಾವುದೋ ಒಂದು ಪೋಷಕಾಂಶದ ಕೊರತೆ ಅವನಿಗೆ ಜೀವನ ಪೂರ್ತಿ ಇರ್ತದೆ, ಇಲ್ಲ ರಕ್ತಹೀನತೆ ಇರ್ತದೆ, ಅದೆಷ್ಟೋ ಜನ ಗೊತ್ತಾಗಲ್ಲ. ಹಂಗಾಗಿ ದಷ್ಟ ಪುಷ್ಟವಾಗಿರ್ಬೇಕು ಅಂತಂದ್ರೆ ಪುಷ್ಟಿದಾಯಕವಾದ ಆಹಾರವ ತಿನ್ಬೇಕು ಅಂತ. ಕಾಳು ಕಡ್ಡಿ ಸೊಪ್ಪು ಚೆನ್ನಾಗಿ ತಿನ್ಬೇಕು ಅಂದ್ರ ಮನಸ್ಸ ದೇಹದಾಗ ಆರೋಗ್ಯವಾಗಿರ್ಬೇಕು ಅಂದ್ರೆ. ಈಗ ನೋಡಪ್ಪ, ನಾವು ರೈತರು ಮಣ್ಣ ಆರೋಗ್ಯ ನೋಡ್ಕೊಳ್ಳೋದಿಲ್ವ, ಮಣ್ಣ ಪರೀಕ್ಷೆ ಮಾಡಿಸೋದಿಲ್ವಾ, ಮಣ್ಣಿಗೆ ಆ ಪೋಸ್ ಕಾಮ್ಸದ್ ಕೊರತೆ ಅದೆ, ಈ ಪೋಸ್ ಕಾಮ್ಸದ್ ಕೊರತೆ ಇದೆ ಅಂತೆಲ್ಲ ತಕಬಂದ್ ಮಣ್ಣಿಗೆ ಹಾಕುದಿಲ್ವ? ಹಂಗೆ ನಮ್ ದೇಹನು ಒಂಥರ ಮಣ್ಣಿದ್ದಾಗೆ ತಿಳ್ಕೊಬಿಡು. ಹ್ಮಕ್ಕಪ್ಪ, ಸರಿಯಾಗಿ ಹೇಳ್ದೆ ಬಿಡು. ಈಗ ಸಿಟಿ ದಿಕ್ಕೇನಾಗ್ಬಿಟ್ಟದೆ ಅಂತಂದ್ರೆ, ನಾ ಹಳ್ಳಿ ಜನ, ಕಾಳು ಕಡ್ಡಿ ಬೇಲಿಲಿ ಅಬ್ಬಿರೋ ಸೊಪ್ಪು ಇದೆಲ್ಲ ಕಿತ್ಕೊಂಡು ಸಾರ ಮಾಡ್ಕೊಂಡು ಉಣ್ತೀವಿ. ಅದೇನಪ್ಪ ಅದು ಬೀದಿ ಬದಿನಲ್ಲೆಲ್ಲ ಅದೇನು ಹೇಳ್ತಾರಲ್ಲ ಗೋಬಿ ಇನ್ನೇನವ ಸುಮ್ಮನ ತಿನ್ಕೊಂಡು ನೀ ಹೇಳ್ದಲ್ಲಪ್ಪ, ಅದೇನು ಶಕ್ತಿ ಕೊಟ್ಟದ ಅದು? ಬಾಯಿ ರುಚಿ ಅಷ್ಟೇ ಅಲ್ವಾ ಜಯಣ್ಣ? ಅಷ್ಟಕ್ಕೆ ಹೊಟ್ಟೆ ತುಂಬಿತು ಅನ್ಕೊಂಡು ಆಮೇಲೆ ಸಂದಕ್ ತಿಂದ್ಬಿಡ್ತಾರವ, ನೆಟ್ಟಗ್ ರಾತ್ರಿ ಊಟವೂ ಮಾಡೋದಿಲ್ಲ. ಮೊನ್ನೆನೋ ಅದಕ್ಕೆ ಒಂದ್ ವಾರ ಮುಂಚೆನೋ ಏನೋ ಪೇಪರ್ನಾಗೆಲ್ಲ ಅದೇ ಸುದ್ದಿ ಅಲ್ವಾ. ಮೂಕಪ್ಪ ಮೂಕಪ್ಪ ನೋಡಿದ್ರೆ ಎಂತದೋ ಬಣ್ಣ ಬಳಸ್ಬಿಟ್ಟು ಮನುಷ್ಯರಿಗೆ ಕ್ಯಾನ್ಸರ್ ಬತ್ತದೆ, ಆ ಬಣ್ಣವ ಬಳಸ್ಬೇಡಿ ಅಂತ ಸರ್ಕಾರ ಆದೇಶ ಮಾಡಿ ಈಗ ಎಲ್ಲೋದ್ರೂ ಬಣ್ಣವ ಬಳಸಿರಕ್ಕಿಲ್ಲ. ಆದ್ರೂ ಏನೇ ಅಂದ್ರೂ ಈಗ ಏನ್ ಗೊತ್ತೇನಪ್ಪ, ಆಹಾರನ ಯಾರೇ ಕೊಡ್ಲಿ ಅವರು ಶುಚಿಯಾಗಿ ಕೊಡ್ಬೇಕು, ಮತ್ತೆ ಚೆನ್ನಾಗಿ ಕೊಡ್ಬೇಕು, ಪ್ರೀತಿಯಿಂದ ಕೊಡ್ಬೇಕು. ಯಾಕೆಂದ್ರೆ ಅದು ಒಂದ್ ಜೀವನ ಅಲ್ವೇನಪ್ಪ ಚಂದ್ರಣ್ಣ? ಸರಿಕಪ್ಪ, ಅವರು ಅದರಿಂದ ಒಂದ್ ಬದುಕನ್ನ ಕಟ್ಕೊಂಡಿರ್ತಾರೆ. ಹಂಗಂತ ಈ ರಸ್ತೆ ಬದಿನಾಗೆ ವ್ಯಾಪಾರ ಮಾಡೋರು ಎಲ್ಲರೂ ಕೂಡ ತೆಪ್ಪ ಮಾಡ್ತಾರೆ ಅಂತ ಅಲ್ಲ. ಆದ್ರೆ ಒಂದ್ ವಿಚಾರ ಏನ್ ತಿಳ್ಕೊಬೇಕು ಅಂದ್ರೆ, ಕೊಡೋ ಆಹಾರ ತಿನ್ನೋರ್ಗೆ ಯಾವ್ದೇ ರೀತಿ ತೊಂದರೆ ಆಗದ ರೀತಿ. ಹೂಕೋಸು ಕಣ್ಣ ಎಷ್ಟು ಹುಳ ಇರ್ತದ ಅದ್ರಲ್ಲಿ, ನಾವು ಹೋಗ್ಬಿಟ್ಟು ಏನು ಗೋಬಿ ಮಂಚೂರಿಯನ್ ತಿಂದಿದ್ದು ತಿಂದಿದ್ದೆ. ಅವೋ ಅದ ಒಸಿಯ ಬಿಸಿನೀರಲ್ಲಿ ಉನಿ ಹಾಕ್ಬೇಕು, ಬಿಸಿನೀರಿಗೆ ಹಾಕ್ಬಿಟ್ಟು ಅದ್ರಲ್ಲಿ ತೊಳೆದು ಎತ್ಕೋಬೇಕು. ಈಗ ನೋಡಿ ನೀನ್ ಯಾವಾಗ ಅಡಿಗೆ ಮಾಡಿದ್ದ ಚಂದ್ರಣ್ಣ? ಅದಕ್ಕಪ್ಪ ನಂಗೆ ಬರೋದಿಲ್ವಾ? ಹಂಗಲ್ಲ, ಇದೆಲ್ಲ ತಿಳ್ಕೊಂಡಿದ್ಯಾಂತೂ ಒಂದಿನ ಮಾಡ್ಕೊಟ್ಟಿಲ್ವಲ್ಲ. ಈ ಸರಿ ಹಬ್ಬದಕ್ ಕರೆದ್ ಬಿಡ್ತೀನಿ ಕಣ, ಹಬ್ಬ ದಿಸಿ ಆಮೇಲೆ ಇರ್ಲಿ. ಅದೇ ಹೋಗಿದ್ನಲ್ಲಪ್ಪ ಪ್ಯಾಟೆಗೆ, ಅದ್ ತಿನ್ಬಿಟ್ಟಿ ಯಾವ್ದಾ ಗೋಬಿ ಅಂತಾರಲ್ಲ ಏನವ, ಅದ ರಟ್ಟಂಗಿತ್ತು ಬಾಯಿಗೆ, ಏನ ರುಚಿ ಆಗೋದಲ್ಲ ಅಂತ ತಿನ್ಬಿಟ್ಟು ಒಟ್ಟು ಬುರ್ಸ್ಕೊಂಬಿಡದ. ಅದಕ್ಕೆ ನಮ್ಮ ಜಯಣ್ಣ ಹೇಳ್ದಂಗೆ ಮಾರವ್ರು ಹೊಸಿಯ ಒಳ್ಳೇದಾಗ ಕೊಡಬೇಕು, ಆರೋಗ್ಯ ಕೆಡಬಾರ್ದು ಅಲ್ವವ್ವ? ನಾಲ್ಗೆ ರುಚಿ ಅಂತ ಅಂದ್ಬಿಟ್ಟು ಹೊಟ್ಟೆ ಉಬ್ಬರ್ಸ್ಕೊಂಡ್ರೆ ಏನಾದದು? ಇಲ್ವಾ, ಎಣ್ಣೆ ಕಳುಗಳೇ ಬೋ ಹುಷಾರಾಗಿರ್ಬೇಕು. ಹಳ್ಳಿನಾಗಲಿ ಪ್ಯಾಟನಾಗಲಿ ಅವ್ರು ಏನ್ ಮಾಡ್ತಾರೆ, ಬಗೆ ಬಗೆ ಅಡಿಗೆ ಮಾಡ್ತಾರೆ, ಗಂಡಂಗೆ ಇಕ್ತಾರೆ, ಮಕ್ಳಿಗೆ ಇಕ್ತಾರೆ. ಉಳ್ಕೊಳ್ಳಿಲ್ಲ ಅಂದ್ರೆ ಏನೋ ಒಂದ್ ತಡದಾಗಿರೋದ್ ಬಳ್ಕೊಂಡ್ ತಿಂದ್ಬಿಟ್ಟು ಎದ್ದೋಗ್ಬಿಡ್ತಾರೆ. ಅದೇನೋ ಹೇಳ್ದಲ್ಲಪ್ಪ ರಕ್ತ ಏನತ್ತೆ ಅಂತ, ಅದು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಅಂತಲ್ಲ ಜಯಣ್ಣ, ನಿಧಾನವಾಗಿ ಕೊಲ್ಲೋ ಅಂತ ರೋಗ ಅಂತ ಕಣ್ಣ. ಓ ನೋಡಪ್ಪ, ಗೊತ್ತೇ ಆಗೋದಿಲ್ಲ. ಗೊತ್ತಾಗೋದಿಲ್ಲ ಅಂದ್ರೆ ಏನೋ ನಿಸ್ಸಕ್ತಿ, ಏನೋ ಸುಸ್ತು ಅಂತ. ಈ ಊಟ ಆಗ್ದಿಲ್ಲರೋ ಸುಸ್ತು, ಕೆಲಸ ಮಾಡಿದ್ದಕ್ಕೆ ಸುಸ್ತು ಅನ್ಕೊಂಡು ಸುಧಾರಿಸ್ಕೊಳ್ಳೋದು, ಹಂಗೆ ಕೆಲಸ ಮಾಡ್ಕೊಂಡಿರೋಪ್ಪ. ಅದು ನಿಧಾನವಾಗಿ ಏನಾಯ್ತದಂತ, ದೇಹದ ಒಳಗಡೆ ಇರೋ ಅಂಗಾಂಗಗಳೆಲ್ಲ ಏನೋ ವೈಫಲ್ಯ ಅಂತಾರಲ್ಲ, ಹಂಗೆ ಕೆಟ್ಟೊಂಟೋಯ್ತವಂತೆ. ಆಮ್ಯಾಕೆ ಏನ್ ಮಾಡೋದು, ಸರಿ ಮಾಡಕ್ ಆಗೋದಿಲ್ವಂತ ತಿಳ್ಕೊ. ಈಗ ಜಯಣ್ಣ, ನಮ್ಮೂರ್ನಾಗ ಒಬ್ರು ವಿಜ್ಞಾನಿಗಳು ಬಂದಿರ್ನಿಲ್ವಾ, ದೊಡ್ಡ ಫೇಮಸ್ ಅಂತ ಕಪ್ಪ. ಅವರು ಅವ್ರು ಹೇಳ್ತಾರಲ್ಲಪ್ಪ, ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಬಹಳ ರುಚಿ ಅಂತ. ಅದಕ್ಕೆ ಏನು ಅಂತಂದ್ರೆ, ಈ ಪದಾರ್ಥಗಳು ಬಡಿಸ್ತಾರಲ್ಲಪ್ಪ, ಪಲ್ಯ ಆಗಿರ್ಲಿಯ ಇದೆಲ್ಲ, ಅವಾಗ ಆ ಕಡೆಗೆ ಹೆಣ್ಮಕ್ಳೆ ಅದನ್ನ ಎತ್ತಾಕ್ಬೇಕಂತೆ, ಯಾವ್ದಾ ಎಲಿಯ. ಯಾಕೆ ಅಂತಂದ್ರೆ ಅದು ಒಂಥರ ಸೈಂಟಿಫಿಕ್ ಅಂತ ಕಣಪ್ಪ. ಅದೇನೋ ಹೇಳಿದ್ರು ಅವ್ರ ಭಾಷೆಯಲ್ಲಿ ನನಗೆ ಒಳ್ಳಲ್ದು ನಾಲ್ಗೆ. ಅದೇನ ಅಂತಂದ್ರೆ ಅವರೇ ಯಾಕೆ ಎತ್ತಾಕ್ಬೇಕು ಅಂತಂದ್ರೆ, ನಾನು ಬಡಿಸಿದ್ದು ಬಿಸಿಯಾಗಿತ್ತ ಇಲ್ವಾ, ಅವ್ರು ಚೆನ್ನಾಗಿ ಉಂಡ್ರ ಇಲ್ವಾ ಅಂತ ತಿಳ್ಕೊಳಕಂತೆ ಕಪ್ಪ. ಗೊತ್ತಿಲ್ವಾ ಏನ್ ಬಾಳೆನಲ್ಲ ಊಟ ಮಾಡಿದಂಗೆ. ಈಗ ಬಾಳೆ ಎಲೆಯಲ್ಲಿ ಬಿಸಿ ಅನ್ನ ಹಾಕಿದ್ರೆ ಅನ್ನದ ತಳದಲ್ಲಿ ಸುಟ್ಟೋಗಿರಂಗ್ ಕಾಣೋದಿಲ್ವಾ, ಬಣ್ಣ ಚೇಂಜ್ ಆಗಿರ್ತದಲ್ಲವ. ಅದಕ್ಕೆ ನಾನು ಇವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿವ್ನಿ, ಬಿಸಿ ಬಿಸಿಯಾಗಿ ಬಡಿಸದ್ನ ಇಲ್ವಾ, ಇವ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಇಲ್ವಾ ಅನ್ನೋದು ಅದ್ರಾಗ ಗೊತ್ತಾಯ್ತಂತೆ ಕವ್ವ. ಮತ್ತೆ ಬಾಳೆಯಲ್ಲಿ ಒಂದ್ ರಸ ಬಿಡ್ತದಲ್ಲ ಜಯಣ್ಣ, ಆ ರಸ ಅದೇನೋ ತಿಂದ ಆಹಾರನ ಜೀರ್ಣ ಮಾಡ್ತದಂತೆ ಕವ್ವ. ಅದೆಲ್ಲ ಹೇಳಿದ್ರು ನಾನು ಕೇಳಿಸ್ಕೊಂಡು ಜಯಣ್ಣ ಅವತ್ತು ಆಬ್ಸೆಂಟು. ಅದನ್ನ ಚಂದಾಗಿ ತಿಳ್ಕೊಂಬಂದ್ ಹೇಳದ್ನಲ್ಲ, ಈಗ ನನಗೂ ತಿಳಿದು ಬಿಡ್ತು ಬಿಡೋಣ ಅಲ್ವಾ. ಈಗ ನೋಡಬಹುದು, ನಿಮ್ಮ ಸ್ವಸಹಾಯ ಗುಂಪಿರ್ಲಿ ಯಾವ್ದಕ್ಕಾರ ಆಗ್ಲಿ, ಅಲ್ಲಿ ನೀನು ಹೋಗಿ ಇದನ್ನೆಲ್ಲ ಹೇಳು ಆಯ್ತಾ, ಚಂದಾಗಿ ಎಣ್ಣೆ ಇಟ್ಲು ಊಟ ಮಾಡಿ, ಮತ್ತೆ ಜೊತೆಗೆ ಕುಂತ್ಕೊ ಊಟ ಮಾಡಿ ಅಂತ ಹೇಳ್ಬೇಕು. ಮೊದ್ಲೆಲ್ಲ ಮನೆಯವ್ರಿಗೆ ಬಡ್ಸ್ ಆಮೇಲೆ ತಿನ್ಬೇಡಿ, ನೀವು ಜೊತೆಲಿ ಕುಂತ್ಕೊಳ್ಳಿ, ಇರೋದ್ ನಂಚ್ಕೊಂಡ್ ತಿನ್ಬೋದಲ್ಲ. ಅವಾಗ ಏನೇನ್ ಮಾಡಿರ್ತಾರೋ ಅದೆಲ್ಲ ಅವ್ರಿಗೆ ಸಿಗ್ತದೆ. ಜಯಣ್ಣ ಎಷ್ಟೋ ಜನ ಹೆಣ್ಮಕ್ಳು ಏನ್ ಮಾಡ್ತಾರ ಗೊತ್ತಾ, ಅವ್ರು ಮಾಡೋದ್ ಅವ್ರಿಗೆ ಸೇರಕಿಲ್ಲ ಅಂತ ತಿನ್ನೋದೇ ಇಲ್ಲ. ನೀನು ಹಂಗೆ ಮಾಡಿಯವ್ವ? ಹಂಗೇನಿಲ್ಲ ಕಣ್ಣ. ಈಗ ಜಯಣ್ಣ ಅದೇನ ನಿನ್ ತೋಟದಾಗ ಅದೇನ ತೆಂಗಿನಕಾಯಿ ಕೆಡೆ ಆಗ್ತಿದ್ಯಲ್ಲಪ್ಪ, ಏನ ಇಸಿಯ ಅಪಾಟಿ ಕೆಡೆ ಆಗ್ತಿದ್ಯಲ್ಲ. ಫಸ್ಲಿ ಬಂದಿತ್ತಲ್ಲ ಅಣ್ಣ, ಈಗ ತೆಂಗಿನಕಾಯಿನ ಮಾರ್ಬಿಟ್ಟು ಹಬ್ಬಕೋಸಿ ಕಾಸು ಕೀಸ್ ಬೇಡ್ವೆ, ಹಂಗಾಗಿ ಕಾಸ ಒಟ್ಟ ಕಳಣ ಅಂತ ಮಾಡ್ತಿದ್ದೆ. ಆಮೇಲೆ ತೆಂಗಿಗೂ ಒಂದ್ ದಿನ ಮಾಡವ್ರಂತೆ. ಯಾವ್ದಿನಪ್ಪ ಅದು? ಇಸ್ವ ತೆಂಗಿನ ದಿನ ಅಂತ. ಅಂದ್ರೆ ಬೆಳಗ್ಗೆ ಒತ್ತಾರಿಯ ಶುರು ಮಾಡ್ಕೊಂಡು ರಾತ್ರಿ ತೆಂಗಿನಕಾಯಿ ತಿನ್ನದ? ತಿನ್ನದು ಅಂತಲ್ಲ, ಈಗ ಹಳ್ಳಿ ಕಡೆ ಏನ್ ಹೇಳ್ತಾರೆ ಅಂದ್ರೆ ತೆಂಗು ತಲೆ ಕಾಯ್ತದೆ ಅಂತಾರೆ. ಏನಂಗಂದ್ರೆ ಅಂದ್ರೆ ಜೀವಗಳನ್ನ ಕಾಪಾಡ್ತದೆ. ಅಂದ್ರೆ ತೆಂಗ್ ಬೆಳೆದ್ರೆ ಅದನ್ನ ಮಾರಿದ್ರೆ ನಾವು ನಮ್ ಜೀವನ ನಡೆಸಬಹುದು ಅಂತ ಇರ್ಬೋದ. ಅದು ಕಲ್ಪವೃಕ್ಷ ಅನ್ನೋದಿಲ್ವಪ್ಪ? ತಲೆ ಕಾಯ್ತದೆ ಅಂದ್ರೆ ಏನ್ ಹೇಳು? ತಲೆ ಕಾಯ್ತದೆ ಅಂದ್ರೆ ಆಯ್ತದೆ ಅಂತಲೇ. ಸರಿಯಾಗಿ ಅರ್ಥ. ತೆಂಗು ನೆಟ್ರೆ ಎಷ್ಟು ವರ್ಷ ಇರ್ತದೆ ಹೇಳು ಒಂದ್ ತೆಂಗಿನ ಮರ? ಅದೇ ನಾನು ಹಿನ ಹೇಳ್ಬಿಡು ವಸಿಯ. ಮನಸ್ಸು ನಂಗೆ ತೆಂಗುವೆ ಎಷ್ಟು ಚಂದಾಗಿ ಅರ್ಥ ಮಾಡ್ಕೋಬೇಕು ನೀನು ಅಂದ್ರೆ, ಮನಸ್ಸ 100 ವರ್ಷ ಬದುಕ್ತಾನೆ, ತೆಂಗು 100 ವರ್ಷ ತಕಪ್ಪ. ಜಯಣ್ಣ ಈಗ ತೆಂಗು ಅಂತಿದ್ದಂಗೆ ನೆಪ್ಪ ಆಯ್ತು. ಈಗ ನಮ್ಮ ಅಪ್ಪ ಎಲ್ಲ ಇದ್ರಲ್ಲಪ್ಪ, ಅವರೆಲ್ಲ ವಯಸ್ಸಾದವ್ರ ಕೈಲಿ ಹಾಕಿಸ್ಬೇಕು ಅದ ಸಸಿಯ, ವಯಸ್ಸಾದವ್ರ ಕೈಲಿ ಹಾಕಿಸ್ಬೇಕು ಅಂದ್ ಯಾಕ ಅದು ಅಂದ್ರ ಕೆಲವ್ರ ಕೈಯಲ್ಲಿ ಸಸಿಗಳು ಚಂದಾಗಿ ಬರ್ತವೆ. ಈಗ ನಮ್ ತಾತನೂ ಈ ನಾಟಿ ಮಾಡಿಸೋವಲ್ಲ ಏನು ಭತ್ತದ ಪೈರ, ಅವರು ಈಗ ಬೀಜನ ಮೊಳಕೆ ಮಾಡಕ್ಕೆ ಕೊಡೋರು ಹೆಣ್ಣೆಕ್ಳುಗಳಿಗೆ ಮುಂಚೆ, ಅವ್ರ ಕೈನಾಗೆ ಸಾಲ ಹಾಕ್ಸೋರು. ಅಂದ್ರೆ ಕೆಲವ್ರದ್ದು ಸಾಲು ಕೈನಲ್ಲಿ ಹಾಕಿದ್ರೆ ಚೆಂದಾಗಿ, ಈಗ ವೈದ್ಯರಿಗೆಲ್ಲ ಹಸ್ತ ಗುಣ ಅನ್ನಕ್ಕಿಲ್ವೇ? ಹಂಗೆ ಕೆಲವರು ನೆಟ್ರೆ ಸಸಿ ಚೆಂದಾಗಿರ್ತೈತೆ ಅಂತ. ಹಂಗಂತ ತೋಟದಾಗ ನೆಡೋದೆಲ್ಲ ಅವ್ರ ಕೈಲಿ ನೆಡಸ್ತಿರ್ಲಿಲ್ಲ, ಒಂದ್ ಅವ್ರ ಕೈಲಿ ನೆಡಸ್ಬಿಟ್ಟು ಉಳ್ದಿದ್ದನ್ ಬೇರೆಯವ್ರ ಕೈಲಿ ನೆಡಸೋರು ಶಾಸ್ತ್ರಕ್ಕೆ. ಈಗ ತೆಂಗಂದ್ ಹೇಳ್ತಿದ್ನಲ್ಲ ನಿಂಗೆ, ಈಗ ನೋಡಪ್ಪ ಮನ್ಸ ಉಡ್ತಾನಲ್ಲ ಅವನ್ಗೆ ಯೌವನ ಬರೋದು ಎಷ್ಟೊತ್ತಿಗೆ? 12-16 ವಯಸ್ಸಿಗೆ. ತೆಂಗಿಗೂ ಹಂಗೆಯ, ಅದು ಫಸ್ಲು ಕೂಡ 6-7 ವರ್ಷಕ್ಕೆ ಶುರು ಮಾಡಿದ್ರುವೆ, ಚೆನ್ನಾಗಿ ಫಸ್ಲು ಕೊಡೋದು 12 ವರ್ಷಕ್ಕೇನೆ. ಎಲ್ಲಿ ತನಕ ಕೊಡ್ತೈತೆ? 60 ವರ್ಷದವರೆಗೂ ಫಸ್ಲು ಚೆನ್ನಾಗಿ ಕೊಡ್ತೈತೆ. ಅದರಲ್ಲೂ ಯೌವನ ಐತೆ, ಅದರಲ್ಲೂ ಆಮೇಕಿಂದ ಒಂದು ಬತ್ತದಲ್ಲ, ಆಮೇಲೆ ವೃದ್ಧಾಪ್ಯ ಕೊಂಟೋಯ್ತದೆ 60 ಆದ್ಮೇಲೆ. ಆಗ ತಲ್ ತೂಗೋ ಮರ ಅಂತಾರೆ ಅವಕ್ಕೆ, ಯಾ ಕೊಂಟಾಗಿರ್ತವೆ, ತೂಗಾಡ್ತಿರ್ತವೆ, ಅದರಿಂದ ಬಿತ್ತನೆ ಕಾಯಿ ಆಯ್ಕತ್ತಾರೆ. ಎಷ್ಟೋ ಜನ ಅದು ಹತ್ತಕ್ಕೂ ಹೋಗುದಿಲ್ಲ, ಉದುರಿದ ಕಾಯಿನಷ್ಟೇ ಆರಿಸ್ಕೊಳ್ತಾರೆ. ಒಳ್ಳೆ ಮಾತು ಕಾಯ ಅಂದ್ರೆ 20 ವರ್ಷಕ್ಕೆ ಒಂದ್ ತಲೆಮಾರು ಅಂದ್ರೆ 5 ತಲೆಮಾರು ಕಾಯ್ತದಲ್ಲಪ್ಪ ತೆಂಗು. ನೋಡಪ್ಪ ತೆಂಗು ಅಂತಿದ್ದಂಗೆ ನೆಪ್ಪಾಯ್ತು. ನಮ್ಮ ಐದ ಜೋರ ಗೊತ್ತಿದ್ದ ಸಮಾಜ ವಿಜ್ಞಾನ ಪಾಠವ ಅಲ್ಲಿ ಅದರ ಕನ್ಫ್ಯೂಸಿಯಸ್ ಅಂತ ಯಾರವ್ರಂತಲ್ಲಪ್ಪ ಮಾನ್ ವ್ಯಕ್ತಿಗಳು ಇದ್ರಂತಲ್ಲ, ನಾವಂತೂ ಕೇಳಿಲ್ಲ. ಅದೇನ ಕೇಳ್ದಿ ಯಾರಪ್ಪ ಅವರು? ಸುಮ್ನಿರಬೋ ಹಂಗೆಲ್ಲ ಹೇಳ್ಬಿಡ್ಬಿಟ್ಟಿ ಹೇಳಿದ್ದು. ತತ್ವಜ್ಞಾನಿ ಅಂತಕ್ಕಪ್ಪ ಅವರು. ಅವರು ಒಂದ್ ಕಡೆಗೆ ಹೇಳವ್ರಂತ, ನಿನಗೆ 1-6 ತಿಂಗಳಿಗೆ ನಿನಗೆ ಫಸಲು ಬೇಕು ಅಂತಂದ್ರೆ ಭತ್ತ ಹಾಕು, 1-20 ವರ್ಷಕ್ಕೆ ಒಳ್ಳೆ ಫಸಲು ಬೇಕು ಅಂತಂದ್ರೆ ನೀನು ತೆಂಗ ಹಾಕು, ಆಯ್ತಾ? ನಿನಗೆ ತಲೆ ತಲಾಂತರಕ್ಕೂ ಏನಾದ್ರೂ ಬೇಕು ಅಂತಂದ್ರೆ ಶಿಕ್ಷಣವಾಗಿ ಕೊಡುವಂತಾಗ್ಬಿಟ್ಟು ಹೊಂಟೋಗಿಲ್ಲ ಕಯ್ಯ, ಇಲ್ಲ ನಿನ್ ಮಗ್ಲಲ್ಲೇ ಇದ್ದೀನಿ. ಅದಕ್ಕ ಹಿಂಗೆ ಹೇಳ್ತೀರಂತೆ ಶಿಕ್ಷಣ ಕ್ಷೇತ್ರಕ್ಕೆ ಹೊಂಟೋಗ್ಬಿಟ್ಟು. ನೋಡಪ್ಪ ಹಂಗೆ ಹೇಳವ್ರೆ, ಹಂಗೆ ತೆಂಗು 100 ಕಾಲ ಬಾಳ್ತದಲ್ವಪ್ಪ, ಅದಕ್ಕೆ ತಲೆ ಕಾಯ್ತ ಅಂದ್ರ ನೋಡು. ನನಗೆ ಒಬ್ರು ಹಿರೇ ರೈತರು ಸಿಕ್ಕಿದ್ರು, ಅವರು ಒಂದು ತೋಟನ ಒಂದು ಕುಟುಂಬ ಅಂತ ಹೇಳೋರು. ಕುಟುಂಬದಲ್ಲಿ ಹೆಂಗಪ್ಪ, ಮನೆ ಯಜಮಾನ ಯಾರಪ್ಪ? ಈಗ ನಾನೇ ಯಜಮಾನ ಅಂದರೆ, ಈಗ ನಮ್ಮ ಮನೆಗೆ ಅತಿಥಿಗಳು ಯಾರು ಬಂದರೆ ನಾನೇನು ಮಾಡ್ತೀನಿ? ಫಸ್ಟು ಏನು ಮಾಡ್ತೀನಿ ಹೇಳು? ಅಲ್ಲ, ಅವ್ರನ್ನ ಆಹ್ವಾನಿಸ್ತೀನಿ, ಬನ್ನಿ ಬನ್ನಿ ಅಂತೀನಿ. ಮುಂಚೆ ಬಂದವ್ರಿಗೆ ನೀರು ಕೊಡೋರು, ಬೆಲ್ಲ ಕೊಡೋರು ನಡ್ಕೊಂಬತ್ತಾರೆ. ಹಂಗೆಯ ತೆಂಗು ಅಂತೆ, ತೋಟದಲ್ಲಿ ತೆಂಗು ಹಾಕಿದ್ರೆ ತಲೆ ಒಳಗಡೆ ನೀರಿರೋದಿಲ್ವೇ ತೆಂಗಿಗೆ? ಅದ್ ಹಿಂಗ್ ತೂಗಾಡ್ಕೊಂಡಿದ್ರೆ ಬನ್ನಿ ಬನ್ನಿ ತಕೊಳ್ಳಿ, ಎಳ್ನೀರ್ ತಕೊಳ್ಳಿ, ಕುಡೀರಿ ಅಂತ ಕರೆದಂಗಂತೆ. ತೆಂಗಿ ಯಾರು? ಮನೆ ಯಜಮಾನ. ತೋಟದೊಳಗಡೆ ಅಡಿಕೆ ಹಾಕಿರ್ತಾರೆ ನೋಡಿದ್ಯಾ? ಗೊತ್ತಿಲ್ವಪ್ಪ. ಅಡಿಕೆ ಅವು ಮನೆಯಲ್ಲಿ ದುಡಿಯೋ ಗಂಡಾಳುಗಳು ಕೆಲಸದವರು ಮಕ್ಕಳಿದ್ದಂಗಂತೆ. ಅಂದ್ರೆ ಅಡಿಕೆ ಫಸಲು ಬರ್ತದಲ್ಲ ಅದು ರೈತನಿಗೆ ಆದಾಯ. ಅಡಿಕೆಗೆ ಇಳೆದೆಲೆ ಹಾಕಿರ್ತಾರೆ ಅದು ಲಕ್ಷ್ಮಿ ಅಂತಾರೆ. ಹಳ್ಳಿ ಕಡೆ ಇಳೆದೆಲೆ ಹಾಕಿರುವಂತ ತೋಟಕ್ಕೆ ಎಕಡ ಮೆಟ್ಕ ಹೋಗುದಿಲ್ಲ. ಲಕ್ಷ್ಮಿ ಯಾರು? ಮನೆ ಗೃಹಿಣಿ. ಹಂಗ ಬಾ ಅಂದ್ರೆ ಲಕ್ಷ್ಮಿ ಅಂತ ಯಾಕಂತಾರೆ ಅಂದ್ರೆ ಬೇಕು ಅಂದಾಗ ನಿನ್ ದುಡ್ಡು ಇಳೆದೆಲೆ ಕುಯ್ಕ ಹೋಗಿ ಮಾರಿದ್ರೆ ದುಡ್ಡು ಬಂದ್ಬಿಡ್ತದೆ ಲಕ್ಷ್ಮಿ. ಲಕ್ಷ್ಮಿ ಅದಕ್ಕೆ ಎಲ್ಲ ಅಡಕ ಹಾಕುವಾಗ ಕಣ್ಣು ಗೊತ್ತಕ್ಕತ್ತಾರಕ್ಕಪ್ಪ ಅದ ತಾಂಬೂಲ ಹಾಕುದಿಲ್ವೇತ್ತಾರ. ಹಂಗೆ ಅಂದ್ರ ತೆಂಗಿಗೆ ಅಷ್ಟು ಪ್ರಾಧಾನ್ಯತೆ ಐತೆ. ಹಂಗೆ ಅದ್ರ ಮೂಲಕ ನಾವು ಪಡ್ಕತೀವಲ್ಲ ಶಿಕ್ಷಣ, ಅದನ್ನ ತಿಳಿಸ್ತಾರಲ್ಲ ಅವ್ರನ್ನ ಗುರುಗಳು ಅನ್ಕೋಬೇಕು. ಗುರುಗಳು ಗುರುಗಳು ಎಲ್ಲ ಕಡೆ ಅವ್ರೆ ಅಲ್ಲಪ್ಪ. ಹೌದಕ್ಕಪ್ಪ. ಒಂದ್ ನಾಯಿಂದ ನಾವು ಪಾಠ ಕಲ್ತ್ಕೊಂಡ್ರೆ ಅದೇ ಗುರು. ಗುರು ಆಮೇಲೆ ಒಂದ್ ಚಿಟ್ಟೆಯಿಂದ ಪಾಠ ಕಲ್ತ್ರ ಅದೇ ಗುರು. ನಾವ್ ಈ ಪಾಠ ಓದಿರ್ನಿಲ್ವ ನಾವ? ಅದ್ಯಾವ್ದೋ ರಾಜ ಎಲ್ಲ ಸೋತ್ಬಿಟ್ಟು ಹೋಗಿ ಗವಿ ಒಳಗಡೆ ಕುಂತ್ಕೊಂಡಿರ್ತಾನಂತೆ, ಆಮೇಲೆ ಒಂದ್ ಜೇಡನ ನೋಡ್ತಾ ಕುಂತಿರ್ತಾನಂತೆ, ದಬಕ್ಕೊಂದ್ ಬೀಳ್ತದಂತೆ, ಮತ್ತೋಯ್ತು. ಅದೇನವ ಅದ್ ಮರ್ತ್ ಬಿಟ್ಟಿದೀನಿ. ರಾಜನ ಹೆಸರೇನಣ? ಅದ್ ಗೊತ್ತಿಲ್ಲಕ್ಕಪ್ಪ ನನ್ಗೆ, ನೆಪ್ಪಿಲ್ಲ. ಕೇಳಿದ್ರು ಗೊತ್ತಿಲ್ಲ ಅಂತಾನೆ. ನೀನ್ ಹೇಳು ಕಮಲಕ್ಕ. ಯಾವ್ದೋ ಗೊತ್ತಿಲ್ಲ ನನ್ಗೂ, ಮರ್ತವೈತೆ. ಬಾಬಾ ಬಾಯಿಂದ ಶುರು ಆಯ್ತದ್ಕೋವು ಬುರುಸು ಅಂತಾರೆ. ಬುರುಸು ಬ್ರೂಸ್ ಬ್ರೂಸು ಅದು ಯಾವ್ದಯ ಅದು ಬ್ರೂಸು ಬರ್ತದೆ ಕಣ್ಣ ಹಂಗೆ ಬರ್ತದೆ ಅಲ್ವನವ. ಹೌದು ಕಣ್ಣ. ಇಂಗ್ಲಿಷ್ ನಾಗ ಏನಂತಾರೆ ಜಡ್ ಕೇಳು. ಸ್ಪೈಡರ್ ಅಂತ. ಅದೇ ಬ್ರೂಸು ಅಂಡ್ ದ ಸ್ಪೈಡರ್ ಅಂತ. ಕತೆ ಇಂಗ್ಲಿಷ್ ಈಗ ನೆಪ್ಪಾಯ್ತು ಕಣ್ಣ. ಇಂಗ್ಲಿಷ್ ಪಾಠ ಹೇಳ್ತಾವನ ನಮ್ ಮೇಷ್ಟ್ರ ಅಷ್ಟ್ ಚಂದಾಗಿ ಹೇಳ್ಕೊಟ್ಟವ್ರು. ತಿಳ್ಕ ಕನ್ನಡದಲ್ಲೇ ಅಲ್ವೇ ನಾನು ಅರ್ಥ ಮಾಡ್ಕೊತಾ ಇದ್ದಿದ್ದು. ಬಿಡವ ಆಯ್ತು. ಈಗ ಅದು ಇಂಗ್ಲೀಷು ಕನ್ನಡ ಬೇರೆ ಆ ವಿಚಾರ ಬೇಡ. ನಮ್ ಮೇಷ್ಟ್ರು ಎಷ್ಟ್ ಚಂದ ಪಾಠ ಮಾಡವ್ರೆ ಅದ್ನ ಹೇಳ್ ನೀನು. ಈಗ ನಿಮ್ ಮೇಷ್ಟ್ರು ಹೆಂಗ್ ಮಾಡವ್ರೆ ಅಂತ ನಿನ್ ಮೂಲಕವಾಗಿ ಗೊತ್ತಾಯ್ತದೆ. ನೀನು ಒಂಥರ ಮೇಷ್ಟ್ರ ಆಗ್ಬಿಟ್ಟಿದ. ನಾನು ಬಾಬಾ ಅಂದಿದ್ ನೋಡ್ಬಿಟ್ಟು ಬಾಬರ್ ಅಂತ ಜ್ಞಾಪಿಸ್ಕೊತಾ ಇದ್ದೆ. ಅಲ್ಲ ಕಣ್ಣ, ಈಗ ನಾವು ನಮ್ ಭಾರತ ಅಂದ್ರೆ ಇಲ್ಲಿ ರಾಜರನ್ನೇ ಜ್ಞಾಪಿಸ್ಕೋತೀವಲ್ಲ. ಬ್ರೂಸ್ ತಲೆಗ್ ಬರ್ಲಿಲ್ಲ. ಪಾರಿನ್ಗೆ ಊಟ ಹೋಗ್ಬಿಟ್ಟ ಇದ್ದಕ್ಕಿದ್ದಂಗೆ ಅಂತಲ್ಲವ ಬಾ ಅಂತೆಲ್ಲ ಅಂದೆ. ಬಾಬಾ ಅಂದಿದ್ರೆ ಮತ್ತೆ ನೀವು ಇನ್ನೇನಾರ ಅನ್ಕೊಬಿಡ್ತಾರೆ. ಅಮ್ಮಯಿಂದ ಬಾಬಾ ಅಂತಂದ್ರೆ ಎದುರುಗಡೆ ಹೋಯ್ತಿರ ನಾವ್ ಹೆಂಗ ಪಡ್ಸಾರಲ್ಲಿ ಕುಂತೀವಿ. ಕಾಳಣ್ಣ ಭೀಮಣ್ಣ ಹೋಯ್ತಿರ ಇದಾಕ ನಮ್ ಜಯಣ್ಣ ಬಾಬಾ ಅಂತ ಅವ್ನಬಿಟ್ಟು ಮಗ್ನಲ್ಲೇ ಬಂದ್ ಕುಂತ್ಕೊಂಡ್ಬಿಡಮ್ಮ. 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಲ್ವಪ್ಪ. ಈ ಸ್ಕೂಲ್ಗೆ ಬೇರೆ ಹೋಗ್ಬೇಕು ನಾವು. ಈಗ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯ ನೀನು ನೋಡಿ ಯಾಕೆ ಅಂತ ಕೇಳ್ತಾನೆ. ಓದ್ಕಿತ ಆಯ್ಕೆ ಆಗ್ನಿಲ್ವಾ ನೀನು? ನೀಮೇ ಹೋಟೆಲ್ ಏನಾದ್ರು ಕೆಲಸ ಮಾಡಿದ್ರೆ ತಾನೇ ಜ್ಞಾಪಕ. ಆ ಸಾಲೆ ತುಂಬಾ ತೆಂಗಿನ ಗಿಡವ ನೆಡ್ಸಿಲ್ವ ಆಯ್ತಾ? ಸುಮಾರು ಸಸ್ಯಗಳನ್ನೆಲ್ಲ ನೆಡ್ಸಿಲ್ವ ಅಲ್ಲಿ. ನೀನು ಸುಮ್ ಸುಳ್ಳು ಸುಳ್ಳು ಹೇಳ್ಬೇಡ ನೀನು. ಅವ್ರು ನೆಟ್ಟವ್ರ ಇವ್ ನಿಂತಿದ್ದ ಪಕ್ಕದಾಗೆ. ಅಲ್ಲ ಕಯ್ಯ, ಏನ್ ಫೋಟೋ ತಗೊಂಡು ಅದೇನೋ ಹೇಳ್ತಾರಲ್ಲ. ದಿನ ಒಂದ್ ರೌಂಡ್ ಹೋಗಿ ಬರ್ತೀನಿ ಅಲ್ಲಿಗೆ ಸ್ಕೂಲ್ ಒಳಗೆ. ಅಲ್ಲಕ್ಕ ವಸಸಿ ಇನ್ನು ಮರ ಆಗಿಲ್ಲ ಕಣ. ನೀರು ಪಾರು ಹಾಕ್ಬಿಟ್ಟು ಬರ್ತೀನಿ ಆಯ್ತಾ? ನಾನು ಉಸಿರೆತ್ತಕ್ಕಿಂತ ಮುಂಚೆ ನಿಮ್ಗೆ ನೆಪ್ಪೇ ಇಲ್ಲ ಅಂತ ಅನ್ಬಿಡ್ತಾನೆ ನಮ್ ಜಯಣ್ಣ. ಎಷ್ಟು ಸರ್ಕಾರಿ ಶಾಲೆಗಳು ಅಣ್ಣ. ಮೊನ್ನೆನು ಯಾವ್ದೋ ಪತ್ರಿಕೆನಾಗ ಓದ್ತಾ ಇದ್ದೆ, ಶಿವಮೊಗ್ಗದ ತಾವಂತೆ ಒಂದ್ ಶಾಲೆ ಜನವೇ ಬತ್ತಿತ್ತಿಲ್ವಂತೆ ಐಕ್ಲಯ್ಯ. ಶಿಕ್ಷಕರೇ ಸೇರ್ಕೊಂಡು ಆ ಶಾಲೆನಾಗ ಓದ್ಕೊಂಡು ಹೊರಗೋಗಿರ್ತಾರಲ್ಲ, ಅಂತವ್ರ ಹತ್ರಿಂದೆಲ್ಲ ದೇಣಿಗೆಯ ಸಂಗ್ರಹ ಮಾಡಿ ಹೆಂಗ್ ಮಾಡೋರಂತ ಈ ಸ್ಕೂಲ ಅಂದ್ರೆ ಯಾವ್ದೇ ಖಾಸಗಿ ಶಾಲೆನೂ ಅದ್ರ ಮುಂದಿಲ್ವಂತೆ. ಈಗ ಐಕ್ಳು ಏನ 20-25 ಇಳಿದಿದ್ದು 150-180 ಆಗ್ಬಿಡದಂತೆ. ಕೇಳ್ಕೊ ಹೋಯ್ತಾರಂತೆ ಅಷ್ಟ್ ಚಂದಾಗದಂತೆ. ಈಗ ಜಯಣ್ಣ ಒಳ್ಳೆ ಇಸಿಯವ ನೀ ಹೇಳಿದ. ಈಗ ನಮ್ಮ ಸ್ಕೂಲ್ ಹಂಗೆ ಮಾಡ್ಬೇಕು, ಹಂಗೆ ಮಾಡಬಾರ್ದ ನಾವು? ಅದಕ್ಕೆ ನಾನು ಕಾಸ ಕೊಡ್ತೀನಿ, ನೀನು ಕೊಡು ಕಮಲಕ್ಕನ್ನು ನಾವು ಕೇಳಮ್ಮ. ಅವ ಉದಾರಿ ಕೊಡ್ತಾಳ ಕಣ. ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ. ಹೆಮ್ಮೆ ಅಲ್ವಪ್ಪ, ಸರಿಯಾಗಿ ಹೇಳು. ಆಮೇಲೇನೇನು ಆಗ್ಬಿಟ್ಟದು. ಈಗ ಈ ಸ್ಕೂಲ್ನಾಗೆ ನಮ್ ಜೊತೆ ಓದ್ತಾ ಇದ್ದವರೆಲ್ಲ ಪೇಟೆ ದಿಕ್ಕೆ ಒಳ್ಳೊಳ್ಳೆ ಕೆಲಸದಲ್ಲಿ ಇಲ್ವ ಜಯಣ್ಣ? ಅವ್ರಿಗೂ ಹೇಳಮ್ಮ, ನೋಡ್ರಪ್ಪ ನಾ ಓದಿದ ಶಾಲೆ, ಅದಕ್ಕೆ ನೀವೆಲ್ಲೋ ದೂರದಲ್ಲಿದ್ದೀರಿ, ಇದು ಉದ್ಧಾರ ಮಾಡಿ ಬನ್ನಿ ಅಂತ ಕರೆಯಮ್ಮ. ಕಮಲಕ್ಕನು ಅಲ್ಲೇ ತಾನೇ ಓದಿರೋದು. ಗುಂಪು ಗಿಂಪು ಎಲ್ಲ ಮಾಡಕ್ ಬತ್ತೈತೆ ಅವಳಿಗೆ, ಹಳೆ ವಿದ್ಯಾರ್ಥಿಗಳದ್ದೆಲ್ಲ ಗುಂಪ ಮಾಡಿ. ಹೇಳ್ತಾರಲ್ಲ ವಾಟ್ಸ್ಆಪ್ ಅಲ್ಲಿ ಕಣ್ಣ ಗ್ರೂಪ್ ಅಂತ ನಾವೊಂದ್ ಮಾಡ್ಕೊಂಡ್ಬಿಟ್ಟು ಎಲ್ಲಾರನ್ನ ಅದಕ್ಕೆ ಸೇರ್ಸ್ಬಿಡುಮ ಅದು ವಾಟ್ಸ್ಆಪ್ ಅಂದರವ ಆಮೇಲೆ ಅದ್ರಲ್ಲಿ ಏನು ಗೊತ್ತಿಲ್ದಂಗ ಫೋಟೋಗಳು ಹಾಕತಾನೆ ನಾ ಕೇಳ್ತಿರೋದು ಎಲ್ಲಾರನು ಸೇರ್ಸದಲ್ಲ ಅದಲ್ಲಪ್ಪ ನಾವು ಈ ಶಾಲೆಯಲ್ಲಿ ಓದ್ದವ್ನ ಅದನ್ನ ಕೇಳ್ತಾ ಇವ್ನಿ ನಾನು ಇನ್ನೂ ಒಂದ್ ಹೆಜ್ಜೆ ಮುಂದ್ಕೋಗಿ ಅವೋ ಕಮಲಕ್ಕ ಗಣಪತಿ ಹಬ್ಬ ಅದೇ ಈ ಕಿತ ಮಂಡ್ಯ ತಾವು ಬೆಲ್ಲದ ಗಣಪತಿ ಮಾಡಾರಂತೆ ಹೋಗಿ ಬೆಲ್ಲದ ತಂದ್ಬಿಡಮ್ಮ ಓಸತಿ ತಂದಿದ್ದಲ್ಲ ನಮಗ್ ಸಿಕ್ಲಿಲ್ಲ ಅಣ್ಣ ಹೋಗೋಣ ಏನ್ ಮಾಡ್ತಾನೆ ಅಮಸ್ಕೊಂಡ್ ಹೋಗಿ ತಂದ್ಬಿಡ್ತಾನೆ ಸುಳ್ಳು ಹೇಳ್ಬೇಡ ನೀನು ತಕ ಬಂದಿದ್ದೆ ಆದ್ರೆ ಯಾರೋ ಇಸ್ಕೊಬಿಟ್ರು ಬೆಲ್ಲದ್ದು ಚಂದಾಗದೆ ಅಂತ ಈ ಕಿತ ಹೋಗ್ಬಿಟ್ಟು ಔಸ್ಕಂಡೆ ನಿಮಗ್ ಕೊಡುವ ಅಂತ ತತ್ತಿದ್ದೆ ಯಾರೋ ಈ ಕಿತ್ಕ ಹೋದ್ರು ಬೇಡ ಅನ್ನಕ್ಕಾದದೆ ಗಣಪತಿಯ ಕೇಳ್ತಾರೆ ಅಮಸ್ಕೊಂಡಿರೋದೆ ಅವ್ನ್ ಕಣ್ಣಗ್ ಬಿದ್ದದಲ್ಲ ಆಮೇಲೆ ತೀರ ಇರ್ಬೇಕು ಅಲ್ಲ ಅಲ್ಲ ಅದಕ್ಕ ಗೌರಿ ಹಬ್ಬ ಗಣೇಶನ ಹಬ್ಬ ಇವೆಲ್ಲ ಒಸಿ ಚಂದ ಮಾಡ್ಬೇಕು ಮಳೆ ಬೆಳೆ ಚೆನ್ನಾಗದಲ್ಲ ಈ ಸರ ಹಬ್ಬವ ಸಂದಾಗ ಮಾಡುಮ್ಮ ಈಗ ಜಯಣ್ಣ ನಾವ್ ಬೆಲ್ಲದ ಗಣಪತಿನೇ ಕೂರ್ಸಮ್ಮ ಕಪ್ಪ ಯಾಕಂತಂದ್ರೆ ಸುಮಾರು ಜನ ಕೂರಿಸ್ತಾರಲ್ಲವ ಅದೇನೋ ಬಣ್ಣ ಬಣ್ಣ ಬಳಿಯೋದು ಅವೆಲ್ಲ ತಗೊಳಕ್ ಹೋಗ್ಬಾರ್ದಲ್ವ ಜಯಣ್ಣ ಸರ್ಕಾರವೇ ಹೇಳದೆ ಅದೆಂತದ ಹೇಳ್ತಾರೆ ಪಿಲಾಸ್ಟರ್ ಚಂದಾಗಿ ಹೇಳ್ತಾಳ ಕಮಲಕ್ ಪ್ಯಾರಿಸ್ ಅದೇ ವಿದೇಶ ಅದ್ರದ್ದು ಬಡಸ್ಬಾರ್ದಂತೆ ಎಲ್ಲಾ ಹಾಳಾಯ್ತದಂತೆ ಪರಿಸರ ಅದಕ್ಕ ಬೆಲ್ಲದ ಗಣಪತಿ ಕುಂದ್ರಿಸಿ ಹಬ್ಬವ ಸಂದಕ್ ಮಾಡ್ಬಿಡೋಣ ಈಗ ನೋಡಪ್ಪ ಗಂಟ್ಲು ಒಣಗ್ತಾ ಇದೆ ಗಲ್ಲಿಗೊಂದ್ ಗಣಪತಿ ಕೂರ್ಸದ್ ಬೇಡ ಎಲ್ಲಾ ಸೇರ್ಬಿಟ್ಟು ಒಂದೇ ಕಡೆ ಕೂರ್ಸೋಣ ಅಲ್ವಾ ಅದಕ್ಕೆ ಆ ಒಂದು ಜಾಗದಲ್ಲೇ ಕೂರಿಸ್ಕೊಂಡು ಆಮೇಲೆ ಹಣ ದಿನ ಒಬ್ಬೊಬ್ರು ಚರ್ಪ್ ಮಾಡಿಸ್ಬೇಕು ಮಾಡ್ಸಂ ಬಿಡವ ಅದಕ್ಕೇನ ದೇವ್ರಿಗೆ ಚರ್ಪ್ ಮಾಡಿಸ್ದೇ ಇದ್ರೆ ಅವತ್ತಿನ ದಿವಸ ಕಡ್ದೆದ್ ಬಿಡ್ತಾನೆ ಬಂದಾಗ ನೋಡು ನೋಡು ನಾನೇನ್ ಹೇಳಿದ್ರು ಅದಕ್ಕೆ ಕಟ್ಗಾಲಾಗ್ದಾಗ ಅರಿಯ ತೇರ್ಗ ಗೊದ್ಮ ಸಿಗಿಸ್ದಂಗ ಅಯ್ಯೋ ವಸ್ಯ ಕೇಳ್ಕ ನೀನು ಆಮೇಲೆ ಚರ್ಪು ಚರ್ಪು ಅನ್ಕೊಂಡ ಜಿಲೇಬಿ ಜಾಂಗಿರವೆಲ್ಲ ಬೇಡ ಕಣ್ಣ ನಿಮ್ ಮನೇಲಿ ಏನಾರು ಗುಗ್ರಿ ಅಂತದ್ ಮಾಡ್ಸು ನಿಮ್ ಮನೆ ಪೂಜಾ ದಿನ ನೋಡವ ನಮ್ಮನೇಲಿ ಮಾಡಿಸ್ತಾ ಇದ್ರು ಪರವಾಗಿಲ್ಲ ನೀನೇ ಮಾಡಿಸು ಅದೇನು ಖರ್ಚು ಬಂದದು ಅದ್ ನಾನೇ ಕೊಟ್ಬಿಟ್ಟನು ಏನ್ ಜಯಣ್ಣ ಇನ್ನೇನ್ ಹೇಳಪ್ಪ ನಾನು ಓ ಸಾಕೀಗ ಟೇಮಾತು ಅಲ್ಲಿ ಇಸ್ಕೂಲ್ ತಾವನು ಕರ್ದವ್ರೆ ನೀವು ಹೋಗ್ಬೇಕು ಜೊತೆಗೆ ಹೋಗುಮ ಅದೇನಾರು ಇದ್ರು ಕೂಡ ಜಯಣ್ಣ ಜಯಣ್ಣ ಇರು ಈಗ ತೆಂಗಿನಕಾಯ ನೀನು ಬಿಡಿಸ್ಕೊಂಡ್ ಬಂದಿಯಲ್ಲಪ್ಪ ಒಂದು ನಾಲ್ಕು ಆರು ತೆಂಗಿನಕಾಯಿನ ಕೊಡು ಆಯ್ತಾ ತೆಂಗಿನಕಾಯಿ ಇದಲ್ವ ಅದೇನ ಹೇಳ್ತಾರಲ್ಲ ಕಾಯಿ ಒಳಗೆ ಒಬ್ಬಿಟ್ಟು ಒಬ್ಬಿಟ್ಟ ಮಾಡು ಈಗ ಮಾಡಕ್ ಆಯ್ತದ ಚಂದ್ರಣ್ಣ ಆಮ್ಯಾಕಿಂದ ಹಬ್ಬಕ್ ಕೊಡ್ತೀನಿ ಕಾಯಿ ಇಟ್ಕೊಂಡು ಹಬ್ಬ ದಿನಕ್ಕೆ ಮಾಡ್ಬೇಕಾಗ್ಲಿ ನಾವು ಹೋಗಿ ಅದೇ ತುಪ್ಪ ಹಾಕೊಂಡು ಚೆನ್ನಾಗಿ ಸುಮ್ಸುಮ್ನೆ ಕೊಡಲ್ಲ ಕಣ್ಣ ಕೊಡ್ಬೇಕಲ್ಲ ಬರ್ಬೇಕು ನಂಗೋಸಿ ಸಹಾಯ ಮಾಡಕ್ ಹಬ್ಬಕ್ಕೆ ಅದೇ ಕಾಯಿ ತುರ್ ಕೊಡಕವ ಇಲ್ಲ ವರ್ಣ ರುಬ್ಬಕ್ಕೆ ಊರ್ಣ ರುಬ್ಬೇಕು ಕಡುಬು ಕಡುಬು ರುಬ್ಬೇಕು ಎಲ್ಲ ಕೆಲ್ಸ ಐತೆ ಹೇಳ್ದೆ ಟೀನ ಕಾಪಿನ ತಗೋಬರವು ಕಮಲಕ್ಕ ತಂದೆ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಮಂಜುನಾಥ್ ಅಂಗಡಿ ತೋಟಗಾರಿಕೆ ಉಪನಿರ್ದೇಶಕರು ಮೈಸೂರು ನಾಳೆ ವಿಶ್ವ ತೆಂಗು ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸಲಾಗುತ್ತೆ ಈ ವರ್ಷ ಸುಸ್ಥಿರ ಬೇಸಾಯ ಪದ್ಧತಿಗಳನ್ನು ಅನುಸರಿಸಿಕೊಂಡು ಪಾಲುದಾರಿಕೆಯಾಗಿ ಹೆಚ್ಚಿನ ಲಾಭ ಪಡೆಯುವಂಥ ಒಂದು ಧ್ಯೇಯೋದ್ದೇಶದಿಂದ ಈ ಒಂದು ವಿಶ್ವ ತೆಂಗು ದಿನಾಚರಣೆಯನ್ನು ಆಚರಿಸಲಾಗುತ್ತೆ ವಿಶ್ವ ತೆಂಗು ದಿನಾಚರಣೆಯ ಶುಭಾಶಯಗಳನ್ನು ನಮ್ಮ ರೈತರಿಗೆ ತಿಳಿಸ್ತಾ ಈ ಒಂದು ತೆಂಗು ಬೆಳೀಲಿಕ್ಕೆ ಇಲಾಖೆಯಿಂದ ಹಲವಾರು ಯೋಜನೆಗಳಿದೆ. ಮುಖ್ಯವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದಾಗಿರಬಹುದು, ತೆಂಗು ಅಭಿವೃದ್ಧಿ ಮಂಡಳಿಯ ವಿವಿಧ ಯೋಜನೆಗಳಾಗಿರಬಹುದು, ಜೊತೆಗೆ ಇದಕ್ಕೆ ಬೇಕಾದಂಥ ಕೀಟ ಮತ್ತು ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಪರತಂತ್ರ ಜೀವಿಗಳನ್ನಾಗಿರ್ಬೋದು, ಇಂಥ ಹಲವಾರು ಯೋಜನೆಗಳನ್ನು ನಮ್ಮ ರೈತರು ಲಾಭ ಪಡಿಬೇಕು, ಇಲಾಖೆಯ ಜೊತೆಗೆ ಕೈ ಜೋಡಿಸ್ಬೇಕು. ಈ ಬೆಳೆಯನ್ನು ಹೆಚ್ಚಾಗಿ ಬೆಳೆದು ಕಲ್ಪವೃಕ್ಷ ಅಂತ ನಾವು ಏನು ಈ ಬೆಳೆಗೆ ಹೆಸರನ್ನು ಇಟ್ಟಿದ್ದೇವೆ ಅದು ಕಲ್ಪವೃಕ್ಷನೇ. ಆದ್ದರಿಂದ ಈ ಬೆಳೆಯನ್ನು ಚೆನ್ನಾಗಿ ಬೆಳೆದು ಇದರಲ್ಲಿ ಮೌಲ್ಯವರ್ಧನೆಗೂ ಕೂಡ ಹಲವಾರು ಅವಕಾಶಗಳಿದ್ದಾವೆ. ಮೌಲ್ಯವರ್ಧನೆಗೂ ಕೂಡ PFMME ಅಂತ ಒಂದು ಸ್ಕೀಮ್ ಇದೆ, ಮೌಲ್ಯವರ್ಧನೆಗೂ ಕೂಡ ಹಲವಾರು ಯೋಜನೆಗಳಿದ್ದಾವೆ. ಅದರಲ್ಲಿ MSME ಆಗಿರಬಹುದು, PMFME ಆಗಿರಬಹುದು, ಇಲಾಖೆಯ ವಿವಿಧ CDB ಮೌಲ್ಯವರ್ಧಿತ ಯೋಜನೆಗಳಾಗಿರ್ಬೋದು, ಹೀಗೆ ಹಲವಾರು ಯೋಜನೆಗಳು ಕೂಡ ನಾವು ತೆಂಗಿನಲ್ಲಿ ಮೌಲ್ಯವರ್ಧನೆಗೆ ಅದರ ಲಾಭವನ್ನು ಪಡೆದು ಇದನ್ನು ಒಂದು ಅನುಕೂಲ ಪಡ್ಕೋಬೇಕಂತ ನಾನು ಎಲ್ಲ ರೈತ ಬಾಂಧವರಿಗೆ ತಿಳಿಸ್ತಾ ಮತ್ತೊಮ್ಮೆ ವಿಶ್ವ ತೆಂಗು ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಮದ್ದೂರು ತಾಲೂಕಿನಾದ್ಯಂತ ಅಲ್ಲಲ್ಲಿ ತುಂತುರು ಮಳೆ ಹಾಗೂ ಒಣಹವೆ ಮುಂದುವರೆದಿದ್ದು ಭತ್ತದ ಸಸಿ ಮಡಿಗಳಲ್ಲಿ ಬೆಂಕಿ ರೋಗ ಕಂಡುಬರುತ್ತಿದೆ. ಆರಂಭಿಕ ರೋಗ ಲಕ್ಷಣಗಳಾದ ಬಿಳಿಯಿಂದ ಬೂದು ಹಸಿರು ಬಣ್ಣದ ಕಂದು ಚುಕ್ಕೆಗಳು ಗರಿಗಳ ಮೇಲೆ ಕಾಣಿಸಿಕೊಂಡು ತರುವಾಯ ವಜ್ರಾಕೃತಿಯ ಮಚ್ಚೆಗಳಾಗಿ ವಿಸ್ತರಿಸುತ್ತವೆ. ಹತೋಟಿಗಾಗಿ ಟ್ರೈಸೈಕ್ಲೋಸೋಲ್ ಅಥವಾ ಕಾರ್ಬನ್ಡೈಸಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಂತೆ ಬೆರೆಸಿ ಬೆಳಿಗ್ಗೆ 11 ಗಂಟೆಯೊಳಗೆ ಅಥವಾ ಸಂಜೆ 4 ಗಂಟೆಯ ನಂತರ ಸಿಂಪಡಿಸುವಂತೆ ರೈತರಿಗೆ ಮನವಿ ಮಾಡಲಾಗಿದೆ. ಭತ್ತದ ನಾಟಿಯನ್ನು ಆಗಸ್ಟ್ 30ರ ಒಳಗೆ ಆಗುವಂತೆ ರೈತ ಬಾಂಧವರು ನೋಡಿಕೊಳ್ಳಬೇಕು. ನಾಟಿ ತಡವಾದಲ್ಲಿ ಇಳುವರಿ ಕುಂಠಿತವಾಗುವುದು. ನಾಟಿಯಾದ 2 ದಿನದ ಒಳಗೆ ಎಕರೆಗೆ 4 kgಯಂತೆ ಲೊಂಡೆಕ್ಸ್ ಪವರ್ ಕಳೆನಾಶಕ ಬಳಸಬೇಕು. ಆಗಸ್ಟ್ 30ರ ಒಳಗೆ ಭತ್ತದ ಸಸಿ ಮಡಿ ಮಾಡುವ ರೈತರು ಮಧ್ಯಮ ಅಥವಾ ಅಲ್ಪಾವಧಿ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಚಳಿಗೆ ಸಿಗುವ ಸಾಧ್ಯತೆ ಇರುವುದರಿಂದ ಗೊನೆ ಹೊರಬರಲು ಸಾಧ್ಯವಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿ ವ್ಯಾಪ್ತಿಯ ಆಬಲವಾಡಿ, ಹೊಸಗಾವಿ, ಕೊಪ್ಪ, ಬಿದರಕೋಟೆ, ಗೂಳೂರು ಹಾಗೂ ಬೆಸಗರಹಳ್ಳಿಯಲ್ಲಿ ಕೆರೆಗಳು 80% ತುಂಬಿದ್ದು ಈಗಾಗಲೇ ಸಸಿ ಮಡಿ ಕೈಗೊಂಡಿರುವ ರೈತ ಬಾಂಧವರು 10-21 ದಿನ ವಯಸ್ಸಿನ ಭತ್ತದ ಸಸಿಗಳನ್ನು ನಾಟಿ ಮಾಡುವುದರಿಂದ ಅಧಿಕ ತೆಂಡೆಗಳು ಬರುವುದು ಹಾಗೂ ಸಸಿಗಳನ್ನು ತೇಲಿಸಿ 1-2 ಇಂಚು ಆಳದಲ್ಲಿ ನಾಟಿ ಮಾಡುವುದರಿಂದ ಅಧಿಕ ತೆಂಡೆ ಹಾಗೂ ಪ್ರತಿ ಚದರ ಮೀಟರ್ ವಿಸ್ತೀರ್ಣದಲ್ಲಿ 50-55 ಗುಣಿಗಳು ಬರುವ ರೀತಿ ನಾಟಿ ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬೇಕೆಂದು ಮದ್ದೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮುಂದಿನ 2 ದಿನಗಳು ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಬರುವ ಸಾಧ್ಯತೆ ಇದೆ. ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್ ಇಂದ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 16-17 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 87-90%, ಮಧ್ಯಾಹ್ನದ ತೇವಾಂಶ 59-66% ಮತ್ತು ಗಾಳಿಯು ಗಂಟೆಗೆ ಸರಾಸರಿ 16-20 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 24-28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 94-97%, ಮಧ್ಯಾಹ್ನದ ತೇವಾಂಶ 79-84% ಮತ್ತು ಗಾಳಿಯು ಗಂಟೆಗೆ ಸರಾಸರಿ 9-10 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗವನ್ನು ಸಂಪರ್ಕಿಸಬಹುದು. ಭೂಮಿಯ ಒಡಲು ಸೇರಿ ಕರಗದೆ ಕೋರುವ ಪ್ಲಾಸ್ಟಿಕ್ ಪರಿಸರಕ್ಕೆ ಹೆಚ್ಚೆಚ್ಚು ಹಾನಿ ಮಾಡ್ತಾ ಇದೆ. ಆಶ್ಚರ್ಯ ಅನ್ನೋ ಹಾಗೆ ಜರ್ಮನಿಯ ವಿಜ್ಞಾನಿಗಳು ಪ್ಲಾಸ್ಟಿಕ್ ಅನ್ನೇ ತಿನ್ನಬಲ್ಲಂತಹ ಶಿಲೀಂಧ್ರಗಳನ್ನ ಕಂಡುಹಿಡಿದಿದ್ದಾರೆ. ಹೀಗಾಗಿ ಭವಿಷ್ಯದಲ್ಲಿ ಪ್ಲಾಸ್ಟಿಕ್ ನಿರ್ವಹಣೆ ಹೇಗಪ್ಪ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದ ನಮಗೆ ಹೊಸ ಪರಿಹಾರ ಸಿಕ್ಕಂತಾಯಿತು. ಪ್ರತಿ ವರ್ಷ ಲಕ್ಷಾಂತರ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಸಾಗರಗಳಲ್ಲಿ ಸೇರ್ತಾ ಇದೆ. ಪ್ಲಾಸ್ಟಿಕ್ ತಿನ್ನಬಲ್ಲಂತಹ ಶಿಲೀಂಧ್ರ ಪತ್ತೆ ಆದ ಮಾತ್ರಕ್ಕೆ ಎಲ್ಲ ಕೂಡ ಸರಿ ಹೋಗಲ್ಲ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮೂಲದಲ್ಲೇ ಕಡಿಮೆ ಮಾಡುವತ್ತ ಗಮನ ಹರಿಸಬೇಕು ಅಂತ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಈ ಸಂಶೋಧನೆ ಪ್ರಕಾರ ಕೆಲವು ಸೂಕ್ಷ್ಮ ಶಿಲೀಂಧ್ರಗಳು ಹೆಚ್ಚುವರಿ ಇಂಗಾಲದ ಮೂಲಗಳಿಲ್ಲದೆ ಸಂಶ್ಲೇಷಿತ ಪ್ಲಾಸ್ಟಿಕ್ಗಳನ್ನು ನಾಶಪಡಿಸುತ್ತಂತೆ. ಹಾಗೆಯೇ ಕೆಲವು ಪ್ಲಾಸ್ಟಿಕ್ಗಳನ್ನ ಜೈವಿಕ ಗೊಬ್ಬರವಾಗಿಯೂ ಕೂಡ ಪರಿವರ್ತನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. 2011 ಅಮೆಜಾನ್ ಮಳೆಗಾಡಲ್ಲಿ ಮೊದಲ ಬಾರಿ ಪ್ಲಾಸ್ಟಿಕ್ ನಾಶಪಡಿಸುವ ಅಥವಾ ತಿಂದು ಜೀರ್ಣ ಮಾಡಿಕೊಳ್ಳಬಹುದಾದಂತಹ ಶಿಲೀಂಧ್ರಗಳು ಪತ್ತೆಯಾಗಿದ್ವು. ಇವುಗಳಿಗೆ ಜೈವಿಕ ಜೀವಿಗಳೆಂಬ ಪಟ್ಟ ಕೂಡ ಕಟ್ಟಲಾಯಿತು. ಮುಂದೊಂದು ದಿನ ಇದೇ ಜೀವಿಗಳನ್ನ ಬಳಸಿಕೊಂಡು ಪ್ಲಾಸ್ಟಿಕ್ ಮುಕ್ತ ವಿಶ್ವ ನಿರ್ಮಿಸುವ ಕನಸನ್ನು ನನಸು ಮಾಡುವತ್ತ ನಮ್ಮ ವಿಜ್ಞಾನಿಗಳು ಹೊಸ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 2 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಕೃಷಿಯ ಉಲ್ಲೇಖವನ್ನು ಕುರಿತು ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಡಿ ವಂಶಿಕೃಷ್ಣ ಅವರೊಂದಿಗೆ ಸಂದರ್ಶನ. ಕೃಷಿಗೆ ನೀರಿನ ಅನುಕೂಲತೆಯನ್ನ ವರ್ಷ ಋತುವಲ್ಲಿ ಏನು ಮಳೆ ಆಗ್ತದೋ ಆ ಮಳೆಯ ನೀರನ್ನು ಕೃಷಿ ಹೊಂಡಕ್ಕೆ ಹರಿಸ್ಕೊಂಡು ಹೇಮಂತ ಮತ್ತು ಗ್ರೀಷ್ಮ ಋತುಗಳಲ್ಲಿ ಅಂದರೆ ವಸಂತ ಋತುವಿನಲ್ಲಿ ಬರುವಂತಹ ಒಣಗಿದ ಎಲೆಯ ಗೊಬ್ಬರ ಏನಾಗ್ತದೆ ಅದು ಮತ್ತು ವರ್ಷ ಋತುವಿನ ಶುದ್ಧ ನೀರಿನ ಹರಿವು ಏನಾಗ್ತದೆ ಇವೆರಡನ್ನು ಗಮನದಲ್ಲಿಟ್ಕೊಂಡು ಯಾವ ಬೆಳೆಗೆ ಆ ನೀರನ್ನು ಹರಿಸ್ಬೇಕು ಅನ್ನೋದನ್ನು ಕೃಷಕ ನಿಶ್ಚಯ ಮಾಡ್ಕೋಬೇಕು. ಇದರಲ್ಲಿ ಸೀತಾಧ್ಯಕ್ಷನ ಜವಾಬ್ದಾರಿ ಇರೋದಿಲ್ಲ. ಒಂದು ವೇಳೆ ಅವನ ಅವಾಂತರದಿಂದ ಏನಾದರೂ ಕೃಷಿಯ ಭೂಮಿಯ ಅಥವಾ ಅದರಿಂದ ಬರುವಂಥ ಫಲ ಹಾಳಾದರೆ ಅದಕ್ಕೆ ಕಾರಣ ಸಂಪೂರ್ಣ ಜವಾಬ್ದಾರಿ ಇವನೇ ಆಗ್ತಾನೆ, ಕೃಷಿಕನೇ ಆಗ್ತಾನೆ ಅಂತ ಇಲ್ಲಿ ವಿಷಯ ತಿಳಿಸ್ತಾರೆ. ಸೆಪ್ಟೆಂಬರ್ 3 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಮಿಶ್ರ ತಳಿಗಳ ಪಾಲನೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಿಲ್ಕ್ ವರ್ಮ್ಸ್ ರೇಷ್ಮೆ ಹುಳು ವೆರಿ ಸೆನ್ಸಿಟಿವ್ ಆರ್ಗನಿಸಮ್ ಸರ್. ಇದು ಅದರದ್ದು ನೋಡಿ, ಪ್ರತಿಯೊಂದು ಸಲ ಪ್ರತಿಯೊಂದು ದಿವಸ ನಾವು ಸೂಕ್ಷ್ಮತೆ ಕಾಪಾಡ್ಕೊಳ್ಳಿಲ್ಲ ಅಂದರೆ ರೋಗ ಪಕ್ಕ ಬಂದೇ ಬರುತ್ತೆ ಸರ್. ಅದಕ್ಕೆ ಯಾವುದೇ ಆ್ಯಕ್ಚುಲಿ ರೇರರ್ಸ್ಗೂ ಪ್ರತಿ ಸಲ ನಾನು ಅದೇ ಹೇಳೋದು, ನೀವು ಫಸ್ಟಿಗೆ ನೀವು ಒಂದು ಸಿಸ್ಟಮ್ ಯಾವ ಥರ ಮೇಂಟೈನ್ ಮಾಡ್ತೀರಪ್ಪ ಅಂದರೆ ಹೊರಗಡೆ ಕರೆಕ್ಟಾಗಿ ನೀವು ಒಂದು ರ್ಯಾಕ್ ಮಾಡ್ಕೊಳ್ಳಿ. ಯಾವ್ದು ರ್ಯಾಕಪ್ಪ ಅಂದರೆ ಸ್ಟ್ಯಾಂಡ್, ಚಪ್ಪಲ್ ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ ಸರ್, ಈಗ 5th minister ಬಂದ ತಕ್ಷಣ ಮ್ಯಾಂಡೇಸ್ ಹೊರಗಡೆಯಿಂದ ಆ್ಯಕ್ಚುಲಿ ಜನಗಳಿಗೆ ಕೆಲಸ ಮಾಡೋಕ್ಕೆ ಕರೀತಾರೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲ್ಲ ರೇರಿಂಗ್ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಸಡನ್ನಾಗಿ ಬಂದುಬಿಟ್ಟು ಕೈ ಹಾಕ್ಬಿಡ್ತಾರೆ, ಚಪ್ಪಲಿ ಅಲ್ಲಿ ಎಲ್ಲೆಲ್ಲೋ ತಿರುಗಾಡ್ಬಿಡ್ತಾರೆ. ಆ್ಯಕ್ಚುಲಿ ಬಂದುಬಿಟ್ಟು ಅಲ್ಲಿ ಏನಾಗುತ್ತೆ, ಕಂಟಮಿನೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. 4 ಬುಧವಾರ ಕೃಷಿ ದೀವಿಗೆ ಬಾನುಲಿ ಸರಣಿ. ವೈಜ್ಞಾನಿಕ ಎರೆಗೊಬ್ಬರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಮಾತುಕತೆ. ಇತ್ತೀಚಿನ ದಿನಗಳಲ್ಲಿ ಎರೆಹುಳು ಗೊಬ್ಬರ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಸೊ ಇಲ್ಲಿ ನಮ್ಮ ಒಂದು ದೇಶದಲ್ಲಿ ಸುಮಾರು 3,320 ಜಾತಿಯ ಎರೆಹುಳುಗಳಿದ್ದಾವೆ. ಸೊ ಅದರಲ್ಲೂ ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಸುಮಾರು 230 ಜಾತಿಯ ಎರೆಹುಳುಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಆದರೆ ಎಲ್ಲ ಎರೆಹುಳುಗಳು ಕೂಡ ಎರೆಗೊಬ್ಬರವನ್ನು ತಯಾರಿಸೋದಕ್ಕೆ ಯೋಗ್ಯವಾಗಿರಲ್ಲ. ಸೊ ಅದರಲ್ಲಿ 3 ಗುಂಪಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಸೊ ಒಂದು ಎಪಿಜೈಯಿಕ್, ಮತ್ತೊಂದು ಎಂಡೋಜೈಯಿಕ್, ಮತ್ತೊಂದು ಅನೆಸಿಕ್ ಅಂತೇಳಿ. ಸೊ ಯೂಶ್ವಲಿ ಎಪಿಜೈಕ್ ಏನು ಗುಂಪಿಗೆ ಸೇರಿದಂಥ ಎರೆಹುಳುಗಳು ಇರ್ತವೆ, ಸೊ ಅವುಗಳನ್ನು ನಾವು ಕಮರ್ಷಿಯಲ್ ವರ್ಮಿ ಕಾಂಪೋಸ್ಟ್ ಪ್ರೊಡಕ್ಷನನ್ನು ಮಾಡೋದಕ್ಕೆ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದೀವಿ. 5ನೇ ತಾರೀಕು ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಎಸ್ ವಿ ರಾಘವೇಂದ್ರ ಅವರೊಡನೆ ಆಹಾರ ಸಂಸ್ಕರಣಾ ತಾಂತ್ರಿಕತೆಗಳ ಅಳವಡಿಕೆಯನ್ನು ಕುರಿತ ಸಂದರ್ಶನ. ಸರ್, ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಒಂದು ಘೋಷವಾಕ್ಯದ ಅಡಿಯಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಒಂದು ಉತ್ಪನ್ನ ಆಗಿ ವಿಂಗಡಿಸಿ ಕೃಷಿ ಇಲಾಖೆಯ ಒಂದು ಪ್ರಾಯೋಜಕತ್ವದಲ್ಲಿ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಕೊಟ್ಟಿವಿ. ಉದಾಹರಣೆಗೆ ಮೈಸೂರು ಜಿಲ್ಲೆಗೆ ಸೀಮಿತವಾದಂಥ ಅಥವಾ ಆದಂಥ ಉತ್ಪನ್ನ ಬಂದು ಬಾಳೆಹಣ್ಣು. ಸೊ ಈ ಒಂದು ಬಾಳೆಹಣ್ಣಿನ ಒಂದು ಅಡಿಯಲ್ಲಿ ನಮಗೆ ಇರಬಹುದಾದಂಥ ಮೌಲ್ಯವರ್ಧಿತ ತಂತ್ರಜ್ಞಾನಗಳ ಬಗ್ಗೆ ನಾವು ಕೃಷಿ ಇಲಾಖೆಯಿಂದನೇ ಫಲಾನುಭವಿಗಳನ್ನ ಅವರನ್ನು ಗುರುತಿಸಿ ನಮಗೆ ಅವರು ಕಳಿಸಿಕೊಟ್ರು. ಸೊ ಆ ಒಂದು ಕೃಷಿ ಇಲಾಖೆಯಿಂದ ಕಳಿಸಿಕೊಟ್ಟಂಥ ಉದ್ಯಮಿಗಳಿಗೆ ನಾವೇನು ಮಾಡಿದ್ವಿ, ಸಂಪೂರ್ಣವಾಗಿ ಒಂದು ವಾರ ಹಣ್ಣು ಮತ್ತು ತರಕಾರಿ ಹಾಗೆಯೇ ಅದರಲ್ಲಿ ಬಾಳೆಹಣ್ಣಿಗೆ ಕೇಂದ್ರೀಕೃತವಾದಂಥ ತಂತ್ರಜ್ಞಾನಗಳನ್ನ ಕೊಟ್ವಿ. ಸೆಪ್ಟೆಂಬರ್ 6 ಶುಕ್ರವಾರ ಕೂಳೆ ಕಬ್ಬಿನ ನಿರ್ವಹಣೆಯನ್ನು ಕುರಿತು ಮಾತನಾಡಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎನ್ ಸ್ವಾಮಿಗೌಡ. ಈ ಒಂದು ಸೂಕ್ಷ್ಮಣುಜೀವಿಗಳನ್ನ ಕೊಟ್ಬಿಟ್ಟು ಗಂಜಲ ಸಗಣಿ ಎಲ್ಲ ವಾಟರ್ದು ನೀವು ಸ್ಪ್ರೇ ಮಾಡಿ ಅದು ಆರಾಮಾಗಿ ನಿಧಾನಕ್ಕೆ ಕೊಳಿತಾ ಹೋಗುತ್ತೆ. ಅಲ್ಲೇನು ನೀವು ಕೆಲಸ ಮಾಡಬೇಕಾಗಿಲ್ಲ, ಈ ಖಾಲಿ ಜಾಗದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆ ಒಂದು ತರಗಾಕಿರೋ ಜಾಗ ಮುಂದಿನ ವರ್ಷ ಅಲ್ಲಿ ನಿಮಗೆ ಉಳುಮೆ ಮಾಡಿ ಆ ಸಾಲಲ್ಲಿ ನೀವು ಗೊಬ್ಬರ ನೀರು ಕೊಡ್ಬೋದು. ಈಗ ಏನು ವ್ಯವಸಾಯ ಮಾಡಿರ್ತೀರಿ ಆ ಸಾಲಿಗೆ ತರಗಾಕಬೇಕು. ಆ ರೀತಿ ಒಂದು ವರ್ಷ ಇತ್ತಿಗೆ ಒಂದು ವರ್ಷ ಅದಕ್ಕೆ ಆ ರೀತಿ ನಿರ್ವಹಣೆ ಮಾಡಿದರೆ ನಿಮ್ಮ ಕೂಳೆ ಬೆಳೆಯಲ್ಲಿ ತರಗನ್ನು ಉಳಿಸ್ಕೊಂಡಾಗತ್ತೆ, ಒಳ್ಳೆ ಫಲಿತಾಂಶವೂ ರಿಸಲ್ಟ್ ಬರ್ತದೆ. 7ನೇ ತಾರೀಕು ಶನಿವಾರ ಸುಸ್ಥಿರ ಹೈನುಗಾರಿಕೆ ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಹುಣಸೂರು ತಾಲೂಕು ಬಿಡಿಕೆರೆ ಹೋಬಳಿ ಗದ್ದಿಗೆ ಗ್ರಾಮದ ನರಸಯ್ಯ ಹಾಗೂ ಅವರ ಮಗ ವೀರೇಗೌಡ. ಸರ್, ಗದ್ದಿಗೆ ನಾವು 35 ವರ್ಷದ ಹಿಂದೆ ನಾವು ಅಲ್ಲಿ ಬಂದು ಸೇರ್ಕೊಂಡಿದ್ದೆವು. ಆದರೆ ನಮ್ಮ ತಾಯಿಗೆ ಅವಾಗ ಹುಷಾರಿರಲಿಲ್ಲ. ಆ ಟೈಮಲ್ಲಿ ನಾವು ಚಿಕ್ಕವರಿದ್ದಾಗ ಅವ್ರು ಏನಪ್ಪ ಒಂದು ಸಂಕಲ್ಪ ಮಾಡ್ಕೊಂಡ್ರು, ನಾವು ಎಲ್ಲೋದ್ರೂ ಹಾಸ್ಪಿಟಲ್ ತೊರೆದ್ರು ದೇವ್ರುಗಳು ತೊರೆದ್ರು ಎಲ್ಲೂ ಅವ್ರಿಗೆ ಹುಷಾರು ಆಗ್ತಾನೆ ಇರಲಿಲ್ಲ. ನಮ್ಮ ಮಕ್ಕಳಿಗೆ ನಾನು ತಾಯಿಯಾಗಿ ಉಳ್ಕೊಬಿಟ್ರೆ ಸಾಕು, ನಾನು ಇನ್ನು ಸೇವೆ ಮಾಡ್ಕೊಂಡು ಬಿಡ್ತೀನಿ. ಅಲ್ಲಿ ಗದಗಿಲಿ ಇದ್ಬಿಡ್ತೀನಿ. ಅಲ್ಲಿ ಗದಗಿಲಿ ಶ್ರೀ ಕೆಂಡಗನೇಶ್ವರ ಸ್ವಾಮಿ ಭಾಳ ದೇವಸ್ಥಾನ ಇದೆ, ಶಕ್ತಿಯುತ ಸ್ಥಳ. ಅಲ್ಲಿ ಬಂದಾಗ ಅವ್ರಿಗನ್ನಿಸ್ತು ಅಲ್ಲಿ ವರ ಆಯಿತು, ಅಲ್ಲಿ ವರ ಕೇಳೋ ಸ್ವಭಾವ ಇದೆ, ಒಳ್ಳೇದಾಗುತ್ತಂದ್ರೆ ಬರಡೆ ಬೀಳುತ್ತೆ ಇಲ್ಲ ಎರಡೇ ಬೀಳುತ್ತೆ. ಯಾವಾಗ ಅಲ್ಲಿ ಬಂದು ಕೇಳಿಕೊಂಡ್ರು ಒಂದು ಬಂದು ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡಿ ಅವ್ರು ಬಲಗಡೆ ಆಯಿತು, ಅವ್ರು ನಿರ್ಧಾರ ಮಾಡಿದ್ರು. ಸೆಪ್ಟೆಂಬರ್ 8 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ದಾರಿಯನ್ನು ಅಡ್ಗಿಡ್ಕೊಂಬತ್ತ ಮೂರಿಗೆ ಕಾಲ್ಗೆಲ್ಲ ಹಾಕ್ಬಿಟ್ಟು ಬಿದ್ದಿದ್ದು ಸೊಂಟ ಗಿಟ್ಟ ಮುರ್ಕೊಂಬಿಟ್ಟ ನಮ್ಮ ಅಪ್ಪ. ಮುಂಚೆ ಆದ್ರೆ ವಯಸ್ಸಾದ್ಮೇಲೆ ಕೋಲ್ ಇಡ್ಕೊಳ್ಳೋರು, ಇವನ್ ಮೊಬೈಲ್ ಇಡ್ಕೊಂಡವ್ನು. ಅಲ್ಲ ಸರಿ ಅಲ್ವಾ, ಮೊಬೈಲ್ ಸಮೇತ ಚರಂಡಿ ಒಳಗೆ ಬಿದ್ರೆ ಏನ್ ಮಾಡಿ ಬಿಡು ನೀನು. ಇನ್ನು ಯಾರವಾಗ ಹೇಳ್ತಿದ್ದೆ ಈ ಕಣ, ಈಗ ಚಂದ್ರನ್ ಬಿದ್ದವನೇ ಅಂತ ಯಾರು ಮೊಬೈಲ್ ನಾಗ ನೋಡಪ್ಪ ಲೈಟು ಬತ್ತದೆ ಹೊಸ್ತಾಗ ತಕ್ಕಂದಿದ್ದೀನಲ್ಲ ಅದಕ್ಕೆ ಹಂಗ ಹೇಳ್ತಿದ್ದೀನಿ ಕಣ. ಅದ್ ಯಾಕೆ ಕೊಟ್ಟು ಕಳಿಸ್ರು ಅಂತಂದ್ರೆ ಲೇಟು ಪಾಟು ಆಗ್ಬಿಟ್ರೆ ಫೋನ ಮಾಡು ನಾಮೇ ಬಂದು ಕರ್ಕೊಂಡ್ ಹೋಯ್ತೀನಿ ಅಂತ ಅದಕ್ಕೆ ಕೊಟ್ಟು ಕಳಿಸಾರ. ಅದಕ್ಕೆ ಇನ್ನೇನು ಇಲ್ಲ ಕವ್ವ, ನೀನ್ ಬೇರೆ ಬೇರೆದೇನೋ ಅನ್ಕೋಬೇಡಿ ನೀನ್ ಇಬ್ರು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ರೈತ ಕೇಳುಗರೆ, ಈಗ ಬೆಂಗಳೂರು ಲತಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳೋಣ. ಹೋಗ ನೀಳು